ರೈತ ಬಾಂಧವರೆಲ್ಲರಿಗೂ ನಮಸ್ಕಾರ. ಪ್ರಪಂಚದಲ್ಲಿ ಅತಿ ಪ್ರಖ್ಯಾತವಾಗಿ ಹಾಗೂ ಹೆಚ್ಚಿನ ಬೇಡಿಕೆ ಹೊಂದಿರುವಂಥ ಹಣ್ಣು ಅಂದರೆ ಮಾವು. ನಮ್ಮ ದೇಶದಲ್ಲಿ ಅನೇಕ ರಾಜ್ಯಗಳಲ್ಲಿ ಮಾವನ್ನು ಬೆಳೆಯುತ್ತಿದ್ದಾರೆ. ನಮ್ಮ ರಾಜ್ಯದಲ್ಲಿ ನೋಡೋದಾದರೆ ಅನೇಕ ಜಿಲ್ಲೆಗಳಲ್ಲಿ ಮಾವನ್ನು ಬೆಳೆಯುತ್ತಿದ್ದಾರೆ. ಈ ಮಾವು ಬೆಳೆ ಅತಿ ಶೀತಲ ಪ್ರದೇಶದಲ್ಲಿ ಸೂಕ್ತವಾಗಿ ಬರೋದಿಲ್ಲ. ಈ ಮಾವಿಗೆ ಸಮತೀತೋಷ್ಣ ವಾತಾವರಣ ಅಂದರೆ ಸ್ವಲ್ಪ ಉಷ್ಣತೆ ಇರುವಂತಹ ವಾತಾವರಣ ಅತಿ ಸೂಕ್ತವಾಗಿರುತ್ತದೆ. ತುಂಬ ಶೀತಲ ವಾತಾವರಣದಲ್ಲಿ ಹಣ್ಣು ಮತ್ತು ಅದರ ಬೆಳವಣಿಗೆ ಕುಂಠಿತವಾಗುತ್ತದೆ. ಹಾಗಾಗಿಬಿಟ್ಟು ಈ ಮಾವಿನ ಬೆಳೆಗೆ ತಾಪಮಾನ ಬಂದು 25 ಡಿಗ್ರಿಯಿಂದ 40 ಡಿಗ್ರಿ ಸೆಲ್ಸಿಯಸ್ವರೆಗೂ ಬಹಳ ಸೂಕ್ತ. ಈ ಮಾವಿನ ಬಗ್ಗೆ ಒಂದು ತಪ್ಪು ಕಲ್ಪನೆ ಇದೆ, ಏನೆಂದರೆ ಮಾವು ಹೆಚ್ಚು ಸೇವಿಸಿದರೆ ಉಷ್ಣತೆ ಶರೀರದಲ್ಲಿ ಜಾಸ್ತಿ ಆಗಿ ಭೇದಿ ಆಗುತ್ತೆ ಅನ್ನೋದು ಒಂದು ತಪ್ಪು ಕಲ್ಪನೆ ಇದೆ. ಆದರೆ ಅದರ ತದ್ವಿರುದ್ಧವಾಗಿ ಸಂಶೋಧನೆಗಳಿಂದ ಏನು ಕಂಡುಬಂದಿದೆ ಅಂದರೆ ಮಾವಿನ ಸೇವನೆಯಿಂದ ಒಂದು ಜೀರ್ಣಶಕ್ತಿ, ಜಠರದ ಜೀರ್ಣಶಕ್ತಿ ವೃದ್ಧಿ ಆಗುತ್ತೆ, ಮತ್ತು ಕಣ್ಣುಗಳಿಗೆ ಬಹಳ ಒಂದು ಉಪಯೋಗಕರವಾಗಿರುವಂಥ ಹಣ್ಣು. ಏಕೆಂದರೆ ಈ ಹಣ್ಣಿನಲ್ಲಿ ವಿಟಮಿನ್ ಎ ಅಂಶ ಜಾಸ್ತಿ ಇರುತ್ತದೆ. ಮಳೆ ವಿಷಯ ನೋಡೋದಾದರೆ ಮಳೆ ಪ್ರಮಾಣಕ್ಕಿಂತ ಹೆಚ್ಚಿನ ಮಳೆ ಈ ಒಂದು ಬೆಳೆಗೆ ಬೇಡ. ಕಾಲಕಾಲಕ್ಕೆ ಯಾವ ಸಮಯದಲ್ಲಿ ಮಳೆ ಆಗಬೇಕು, ಆ ಸಮಯದಲ್ಲಿ ಏನು ಮಳೆ ಆಗುತ್ತೋ ಅಷ್ಟು ಇದ್ದರೆ ಸಾಕು. ಈ ಬೆಳೆ ಹೂ ಬಿಡುವ ಸಮಯದಲ್ಲಿ, ಹೂ ಬಿಡುವ ಪೂರ್ವದಲ್ಲಿ ಮಳೆ ಆದರೆ ಹೂ ಗೊಂಚಲು ಉತ್ಪಾದನೆ ಆಗುವ ಬದಲು ಬರೀ ಎಲೆಗಳ ಒಂದು ಉತ್ಪಾದನೆ ಆಗುತ್ತೆ, ಹೂ ಗೊಂಚಲ ಪ್ರಮಾಣ ಕಮ್ಮಿ ಆಗುತ್ತೆ. ಅದೇ ತರಹ ಹಣ್ಣು ಬಿಡುವ ಸಮಯದಲ್ಲಿ ಆನೆಕಲ್ಲಿಂದ ಕೂಡಿರುವಂತಹ ಮಳೆ ಆದರೆ ಹಣ್ಣುಗಳಿಗೆ ಬಹಳ ಅಪಾಯಕಾರವಾಗಿರುತ್ತದೆ. ಗಾಳಿ ನೋಡೋದಾದರೆ ತುಂಬ ವೇಗ ಗಾಳಿ ಈ ಬೆಳೆಗೆ ಸೂಕ್ತವಲ್ಲ. ಏಕೆಂದರೆ ತುಂಬ ವೇಗವಾಗಿ ಬೀಸುವಂಥ ಗಾಳಿ ಆದರೆ ಮಾವಿನ ಹಣ್ಣಿನ ಹೂ ಗೊಂಚಲಿಂದ ಹೂಗಳು ಉದುರೋಕ್ಕೆ ಪ್ರಾರಂಭ ಆಗುತ್ತೆ. ಮತ್ತು ಇನ್ನೊಂದು ಅಂಶ ಏನು ಅಂದರೆ ಈ ಪರಾಗಸ್ಪರ್ಶ ಮಾಡುವಂತಹ ಉಪಯೋಗಕರ ಕೀಟಗಳು ಅಂದರೆ ನಮ್ಮ ಜೇನುಹುಳ ಇರಬಹುದು ಅಥವಾ ದುಂಬಿಗಳಿರಬಹುದು, ಅದರ ಒಂದು ಕಾರ್ಯವೈಖರ್ಯತೆ ಕಮ್ಮಿ ಆಗಿ ಮತ್ತು ಪರಾಗಸ್ಪರ್ಶ ಒಂದು ತಗ್ಗಿ ಇಳುವರಿ ಕಮ್ಮಿ ಆಗುತ್ತೆ. ಸೊ ಹಾಗಾಗಿಬಿಟ್ಟು ಈ ಒಂದು ಗಾಳಿಯ ಪ್ರಭಾವವನ್ನು ನಾವು ಕಮ್ಮಿ ಮಾಡಬೇಕಾದರೆ ಮಾವಿನ ತೋಟದ ಸುತ್ತ ನಾವು ವಿಂಡ್ ಬ್ರೇಕ್ಸ್ ಅನ್ನು ನಾವು ನೆಡಬೇಕಾಗತ್ತೆ. ಯಾವ ರೀತಿ ಇವಾಗ ಮಾವಿನ ಹೊಲದ ಸುತ್ತ ರೈತರು ಬೇಲಿ ಹಾಕ್ತಾರೋ ಆ ಥರ ಮಾವಿನ ಸುತ್ತ ಬದಿಯಲ್ಲಿ ಎತ್ತರ ಬೆಳೆಯುವಂತಹ ಒಂದು ಮರಗಳನ್ನು, ಉದಾಹರಣೆಗೆ ಅದು ಕ್ಯಾಸೂರಿನ ಆಗಿರಬಹುದು ಅಥವಾ ಎರತ್ರಿನ ಆಗಿರಬಹುದು, ಇಂಥ ಗಿಡಗಳನ್ನು ಬೆಳೆಸಿದ್ರೆ ಏನೋ ಒಂದು ಹವಾ ಅಥವಾ ಒಂದು ಗಾಳಿಯ ವೇಗವನ್ನು ತಡೆಗಟ್ಟಬಹುದು. ಇದರಿಂದ ಒಂದು ಉತ್ತಮ ಗುಣಮಟ್ಟದ ಹಣ್ಣನ್ನು ಸಹ ಪಡೆಯಬಹುದು. ಮತ್ತು ಮುಖ್ಯವಾಗಿ ಈ ಮಾವಿನ ಬೆಳೆಯಲ್ಲಿ ಚಾಟನೆ ಮಾಡುವುದು ಮತ್ತು ಸವರಿಕೆ, ಅದನ್ನು ಟ್ರೈನಿಂಗ್ ಮತ್ತು ಪ್ರೂನಿಂಗ್ ಅಂತ ನಾವು ಹೇಳ್ತೀವಿ. ಇದು ತುಂಬ ಮುಖ್ಯವಾದಂತಹ ಅಂಶ. ಅಂದರೆ ಇವಾಗ ಈ ಮಾವಿನ ಒಂದು ಕಸಿಯನ್ನು ನಾವು ಗುಂಡಿಗಳಲ್ಲಿ ನಾವು ನಾಟಿ ಮಾಡಿ ಆಮೇಲೆ ನಾವು ಆಸರೆಗೋಲನ್ನು ಕೊಟ್ಟು ಆಸರೆಗೋಲಿಂದ ಆ ಗಿಡವನ್ನು ಕಟ್ಟಿ ಆ ಗಿಡವನ್ನು ಬೆಳೆಯೋಕ್ಕೆ ನಾವು ಬಿಡಬೇಕಾಗತ್ತೆ. ಆಮೇಲೆ ಗಿಡ ಬೆಳೀತಾ ಬೆಳೀತಾ ಗಿಡ ಒಂದು ಮೀಟರ್ ಎತ್ತರಕ್ಕೆ ತಲುಪಿದ ನಂತರ ಸುಮಾರು 75 ಸೆಂಟಿಮೀಟರ್, ಅಂದರೆ ನೆಲದಿಂದ 75 ಸೆಂಟಿಮೀಟ್ರಿಗೆ ಗಿಡದ ಒಂದು ತುದಿಯನ್ನು ಚಿವುಟಬೇಕು ಸಿಕೇಚರ್ ತಗೊಂಡು. ಆಮೇಲೆ ಗಿಡದ ಒಂದು ತುದಿಯನ್ನು ಚಿವುಟಿದಾಗ ಹೊಸ ಚಿಗುರುಗಳು ಬರುತ್ತೆ. ಆ ಹೊಸ ಚಿಗುರುಗಳಲ್ಲಿ ಚೆನ್ನಾಗಿ ಬೆಳೆದಿರುವಂತಹ ಚಿಗುರು ಮತ್ತು ಎಲ್ಲ ದಿಕ್ಕಿನಲ್ಲಿ ಅಂದರೆ ಒಂದು ನಾಲ್ಕು ಮುಖ್ಯ ದಿಕ್ಕಿನಲ್ಲಿ ಪಸರಿಸಿರುವಂತಹ ಆರೋಗ್ಯಕರ ಚಿಗುರನ್ನು ಉಳಿಸ್ಕೊಂಡು ಮಿಕ್ಕಿದ ಚಿಗುರುಗಳನ್ನೆಲ್ಲ ನಾವು ತೆಗೆದುಹಾಕಬೇಕಾಗುತ್ತೆ. ಈ ತರಹ ನಾಲ್ಕು ಚಿಗುರುಗಳನ್ನ ಬೆಳೆಯೋಕ್ಕೆ ಬಿಡಬೇಕಾಗುತ್ತೆ. ಈ ನಾಲ್ಕು ಚಿಗುರುಗಳು ಒಂದು 75 ಸೆಂಟಿಮೀಟರ್ ಎತ್ತರಕ್ಕೆ ಬೆಳೆದ ನಂತರ ಮತ್ತೆ ಅದನ್ನು ಚಿವುಟಿ ಮತ್ತೆ ಅಲ್ಲಿಂದ ಮತ್ತೆ ಹೊಸ ನಾಲ್ಕು ಚಿಗುರುಗಳನ್ನು ನಾವು ಬಿಡಬೇಕಾಗುತ್ತೆ. ಸೊ ಈ ತರಹದ ಒಂದು ಕ್ರಮವನ್ನು ನಾವು ಮಾವಿನ ಬೆಳೆಯಲ್ಲಿ ಅನುಸರಿಸಿದಾಗ ಮಾವು ಒಂದು ಕೊಡೆ ಆಕಾರದಲ್ಲಿ ಬರುತ್ತೆ. ಸೊ ಮಾವು ಈ ಕೊಡೆ ಆಕಾರವನ್ನು ತಗೊಂಡಾಗ, ಮಾವಿನ ಮರ ಈ ಕೊಡೆ ಆಕಾರವನ್ನು ತಗೊಂಡಾಗ, ಆವಾಗ ಮಾವಿನ ಮರದ ಹೊರಭಾಗ ಮತ್ತು ಒಳಭಾಗ ಗಾಳಿ ಮತ್ತು ಸೂರ್ಯನ ಶಾಖ, ಸೂರ್ಯನ ಬೆಳಕು ಎಲ್ಲ ಪ್ರವೇಶಿಸಿ ಉತ್ತಮ ಗುಣಮಟ್ಟದ ನಾವು ಹಣ್ಣನ್ನು ಉತ್ಪಾದನೆ ಮಾಡೋಕ್ಕೆ ಬಹಳ ಅನುಕೂಲಕರವಾಗುತ್ತೆ. ಎರಡನೇ ಅಂಶ ಏನು ಅಂದರೆ, ಈ ಮಾವಿನ ಗಿಡಕ್ಕೆ ಮತ್ತು ಮಾವಿನ ಹಣ್ಣಿಗೆ ತಗುಲುವಂತಹ ರೋಗ ಮತ್ತು ಕೀಟದ ಬಾಧೆಗಳನ್ನು ಸಹ ನಾವು ಕಡಿಮೆ ಮಾಡಬಹುದು. ಮಾವಿನಲ್ಲಿ ಮತ್ತೊಂದು ಅಂಶ ನಾವು ಗಮನಿಸೋದಾದರೆ, ಮಾವಿನಲ್ಲಿ ಗೊಬ್ಬರ ಕೊಡುವಂತಹ ಒಂದು ಅಂಶ. ಮಾವಿನಲ್ಲಿ ನಾವು 10 ವರ್ಷ ಮತ್ತು 10 ವರ್ಷ ಮೇಲಿನ ಪಟ್ಟದ ಒಂದು ಮಾವಿನ ಮರಗಳಿಗೆ ಸಾರಜನಕ 730 ಗ್ರಾಂ, ರಂಜಕ 180 ಗ್ರಾಂ ಮತ್ತು ಪೊಟ್ಯಾಷ್ 680 ಗ್ರಾಂ ಪ್ರತಿ ಗಿಡಕ್ಕೆ ನಾವು ಕೊಡಬೇಕಾಗತ್ತೆ. ಸೊ ಈ ಒಂದು ಗೊಬ್ಬರವನ್ನು ನಾವು ಎರಡು ಭಾಗದಲ್ಲಿ ಕೊಡಬೇಕಾಗತ್ತೆ. ಅಂದರೆ ಮೊದಲನೇ ಹಂತದ ಒಂದು ಗೊಬ್ಬರ ಜೂನ್ ಜುಲೈ ತಿಂಗಳಲ್ಲಿ ಕೊಡಬೇಕಾಗತ್ತೆ. ಎರಡನೇ ಹಂತದ ಗೊಬ್ಬರ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ನಾವು ಕೊಡಬೇಕಾಗತ್ತೆ. ಆದರೆ ಗೊಬ್ಬರ ಕೊಡಬೇಕಾದ್ರೆ ನಾವು ಏನು ಮಾಡಬೇಕು, ಗಿಡದ 2 ಮೀಟರ್ ಡಿಸ್ಟೆನ್ಸ್ನಲ್ಲಿ ನಾವು 25 ಸೆಂಟಿಮೀಟರ್ ತಗ್ಗುಗಳನ್ನು ತೆಗಿಬೇಕಾಗುತ್ತೆ. ಸುತ್ತಾಳದ ತಗ್ಗು ಅಂದರೆ ಗುಂಡಾಕಾರದ ತಗ್ಗನ್ನು ತೆಗೆದು ಆ ಗುಂಡಾಕಾರದ ತಗ್ಗಿನಲ್ಲಿ ಕೊಟ್ಟಿಗೆ ಗೊಬ್ಬರ, ತಿಪ್ಪೆ ಗೊಬ್ಬರ, ವರ್ಮಿ ಗೊಬ್ಬರವನ್ನು ಹಾಕಿ ಅದರ ಮೇಲೆ ಶಿಫಾರಸು ಮಾಡಿದಂಥ ರಾಸಾಯನಿಕ ಗೊಬ್ಬರವನ್ನು ಚೆಲ್ಲಿ ಮಣ್ಣು ಮುಚ್ಚಿ ನೀರು ಕೊಡಬೇಕಾಗುತ್ತೆ. ಈ ತರಹದ ಒಂದು ಗೊಬ್ಬರ ಕೊಡುವಂತಹ ಒಂದು ಪದ್ಧತಿಯನ್ನು ಅನುಸರಿಸಿದರೆ ನಮಗೆ ಲಾಭದಾಯಕವಾಗುತ್ತೆ. ಇದರ ಜೊತೆಗೆ ಮಾವಿನ ಬೆಳೆಗೆ ಲಘು ಪೋಷಕಾಂಶಗಳು ಸಹ ಬೇಕಾಗುತ್ತೆ. ಸೊ ಹಾಗಾಗಿಬಿಟ್ಟು ಈ ಬೆಂಗಳೂರಿನಲ್ಲಿರ್ತಕ್ಕಂತಹ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಆದ IAHR ಇಂದ ಮ್ಯಾಂಗೋ ಸ್ಪೆಷಲ್ ಅಥವಾ ಮಾವು ಸ್ಪೆಷಲ್ ಅಂತ ಒಂದು ಹೊರಬಂದಿದೆ. ಲಘು ಪೋಷಕಾಂಶಗಳ ಒಂದು ಮಿಶ್ರಣ ಹೊರಬಂದಿದೆ. ಈ ಲಘು ಪೋಷಕಾಂಶಗಳ ಮಿಶ್ರಣವನ್ನು 5 ಗ್ರಾಂ ಪ್ರತಿ ಲೀಟರ್ನಲ್ಲಿ ಬೆರೆಸಿ ಈ 2 ಬಾರಿ ಈ ಮಾವು ಸ್ಪೆಷಲನ್ನು ನಾವು ಸಿಂಪರಣೆ ಮಾಡಬೇಕಾಗತ್ತೆ. ಮೊದಲನೇ ಬಾರಿ ಅಂದರೆ ಹೂವು ಬಿಡುವಾಗ, ಎರಡನೇ ಬಾರಿ ಅಂದರೆ ಕಾಯಿ ಕಚ್ಚುವಾಗ ಈ ಮ್ಯಾಂಗೋ ಸ್ಪೆಷಲನ್ನು ನಾವು ಸಿಂಪರಣೆ ಮಾಡಿದ್ರೆ ಉತ್ತಮ ಗುಣಮಟ್ಟದ ಮಾವಿನ ಹಣ್ಣನ್ನು ನಾವು ಪಡೆಯಬಹುದು. ಮತ್ತೊಂದು ವಿಚಾರ ಏನಂದರೆ ನೀರು ಹಾಯಿಸುವ ವಿಷಯದಲ್ಲಿ ಮುಂಜಾಗ್ರತ ಕ್ರಮವನ್ನು ನಾವು ವಹಿಸಬೇಕಾಗತ್ತೆ. ಮಾವಿನ ಗಿಡಗಳಲ್ಲಿ ಹೂವು ಮತ್ತು ಹೂ ಗೊಂಚಲು ಬಿಡುವ ಪೂರ್ವದಲ್ಲಿ ನೀರಿನ ಅಂಶ ಕಮ್ಮಿ ಮಾಡಿ ಗಿಡಕ್ಕೆ ಸ್ವಲ್ಪ ಒತ್ತಡವನ್ನು ನಾವು ನೀಡಬೇಕಾಗತ್ತೆ. ಗಿಡಕ್ಕೆ ಒತ್ತಡ ನೀಡಿದಾಗ ಅದು ಹೇರಳವಾಗಿ ಹೂ ಗೊಂಚಲನ್ನು ಬಿಡಕ್ಕೆ ಶುರು ಆಗುತ್ತೆ. ಆಮೇಲೆ ಕಾಯಿ ಕಚ್ಚಿದ ನಂತರ ಸಮಕಂತಿನಲ್ಲಿ ನಾವು ನೀರು ಹಾಯಿಸುತ್ತಾ ಹೋಗಬೇಕಾಗತ್ತೆ. ಇದರಿಂದ ಹಣ್ಣಿನ ಬೆಳವಣಿಗೆ ತುಂಬ ಅನುಕೂಲಕರವಾಗಿರುತ್ತೆ. ಇದಲ್ಲದೆ ನಾವು ಒಂದು ಮಾವಿನ ಬೇಸಾಯದಲ್ಲಿ ಕಳೆ ನಿಯಂತ್ರಣ ಸಹ ಮಾಡಬೇಕಾಗತ್ತೆ. ಆ ಕಳೆ ನಿಯಂತ್ರಣ ಏನಕ್ಕೆ ಬಹಳ ಮುಖ್ಯವಾದದ್ದು ಅಂದರೆ, ಮಾವಿನಲ್ಲಿ ಬರ್ತಕ್ಕಂಥ ರೋಗ ಮತ್ತು ಕೀಟದ ಬಾಧೆಯನ್ನು ನಾವು ತಡೆಗಟ್ಟಬಹುದು, ಮಾವಿನ ತೋಟವನ್ನು ಸ್ವಚ್ಛವಾಗಿಡಬಹುದು ಮತ್ತು ನೀರಿನ ಒಂದು ಸಂಗ್ರಹಣೆ ಮಾಡಬಹುದು. ಹೀಗಾಗಿಬಿಟ್ಟು ನಾವು ಮಲ್ಚಿಂಗನ್ನು ಹೋಗಬೇಕಾಗತ್ತೆ. ಅಂದರೆ ಮಾವಿನ ಗಿಡದ ಕೆಳಗೆ ಬೇಸಿನ್ ಮಾಡಿ ಆ ಬೇಸಿನ್ನಲ್ಲಿ ನಾವು ನೆಲ್ಲು ಹುಲ್ಲು, ಯಾಕಂದರೆ ರಾಯಚೂರಿನಲ್ಲಿ ಭತ್ತ ಹೇರಳವಾಗಿ ಬೆಳೀತಾರೆ. ಸೊ ಭತ್ತದ ಹುಲ್ಲು ಸಿಗುತ್ತೆ. ಈ ಭತ್ತದ ಹುಲ್ಲನ್ನು ಮಾವಿನ ಗಿಡದ ಬೇಸನ್ ಕೆಳಗೆ ನಾವು ಹಾಯಿಸಿ ಮಲ್ಚಿಂಗ್ ಮಾಡಿ ಒಂದು ನೀರಿನ ಸಂರಕ್ಷಣಾ ಪದ್ಧತಿಯನ್ನು ನಾವು ಅನುಸರಿಸಬೇಕಾಗತ್ತೆ. ಮತ್ತೆ ಮಾವಿನಲ್ಲಿ ಇನ್ನೊಂದು ಅಂಶ ನಾವು ಕಂಡು ಬರ್ತೀವಿ, ಆನ್ ಇಯರ್ ಮತ್ತು ಆಫ್ ಇಯರ್ ಅನ್ನೋ ಒಂದು ಅಂಶವನ್ನು ಕಾಣಬಹುದು. ಅಂದರೆ ಅರ್ಥ ಏನಂದರೆ, ಒಂದು ವರ್ಷದಲ್ಲಿ ಯಥೇಚ್ಛವಾಗಿ ಹೂವು ಬಿಟ್ಟು ಆ ಹೂವಿನಿಂದ ಯಥೇಚ್ಛವಾಗಿ ಇಳುವರಿ ಬರುತ್ತೆ. ಆಫ್ ಇಯರ್, ಆಫ್ ಇಯರ್ ಅಂದರೆ ಏನು ಆಗುತ್ತೆ, ಹೂವಿನ ಪ್ರಮಾಣ ಕಮ್ಮಿ ಆಗುತ್ತೆ ಮತ್ತು ಇಳುವರಿ ಕಮ್ಮಿ ಆಗುತ್ತೆ. ಈ ಸಂದರ್ಭದಲ್ಲಿ ಮಾವಿನ ಹೂವಿನ ಬಗ್ಗೆ ಸಹ ನಾನು ಇಲ್ಲಿ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ಮಾವಿನಲ್ಲಿ ಏನು ಆಗುತ್ತೆ ಅಂದರೆ, ಅದು ಹೂಗೊಂಚಲು, ಅದನ್ನು ಪ್ಯಾನಿಕಲ್ ಅಂತ ಹೇಳ್ತೀವಿ. ಮಾವಿನ ಹೂಗೊಂಚಲಲ್ಲಿ ಸಾಕಷ್ಟು ಹೂವು ಬಿಡುತ್ತೆ. ಆ ಹೂವಿನಲ್ಲಿ ಗಂಡಿನ ಹೂವು ಮತ್ತು ದ್ವಿಲಿಂಗ ಹೂವು ಇರುತ್ತೆ. ನಮ್ಮ ಬೆಳೆಗೆ ಅಧಿಕ ಇಳುವರಿ ಪಡೆಯೋಕ್ಕೆ ನಮಗೆ ಹೆಚ್ಚಿನ ಪ್ರಮಾಣದ ದ್ವಿಲಿಂಗ ಹೂವು ನಮಗೆ ಬೇಕಾಗುತ್ತೆ. ಹೋ, ಹಾಗಾಗಿಬಿಟ್ಟು ಈ ಆನ್ ಇಯರ್ನಲ್ಲಿ ಅಥವಾ ಯಾವ ವರ್ಷ ಯಥೇಚ್ಛವಾಗಿ ಹೇರಳವಾಗಿ ಪ್ಯಾನಿಕಲ್ಸ್ ಬೆಳೆದು ಪ್ಯಾನಿಕಲ್ಸ್ನಲ್ಲಿ ಹೂಗಳದ ಬೆಳೆಯುತ್ತೆ, ಸೊ ಅಂತಹ ವರ್ಷದಲ್ಲಿ ನಾವು 20 ಗ್ರಾಮ್ NAA ಪ್ರತಿ 100 ಲೀಟರ್ ನೀರಿಗೆ ಹಾಕಿ ನಾವು ಬೆಳೆಗೆ ಸಿಂಪರಣೆ ಮಾಡಿದರೆ ತಕ್ಕ ಮಟ್ಟಿಗೆ ಆ ವರ್ಷದ ಬೆಳೆಯ ಒಂದು ಪ್ರಮಾಣ ಸ್ವಲ್ಪ ಕುಗ್ಗುತ್ತೆ. ಮತ್ತು ಬರುವಂಥ ವರ್ಷ ಏನು ಆಫ್ ಇಯರ್ ಸಂಭಾವನೆ ಇರುತ್ತೆ ಆ ಸಂಭಾವನೆ ಕಮ್ಮಿ ಆಗಿ ಬರೋ ವರ್ಷವೂ ಇದೇ ಪ್ರಮಾಣದ ಒಂದು ಇಳುವರಿ ಬರುತ್ತೆ. ಸೊ ಅಲ್ಲಿಗೆ ಅರ್ಥ ಏನು ಅಂದರೆ, ನಾವು ಬೆಳೆಯನ್ನು ಒಂದು ರೆಗ್ಯುಲೇಷನ್ ಮಾಡೋಕ್ಕೆ ಒಂದು ಅನುಕೂಲ ಆಗುತ್ತೆ. ಇದು ಅಲ್ದಲೇ ಈ ಮಾವಿನ ಒಂದು ಬೆಳೆಯಲ್ಲಿ ಹಲವಾರು ತಳಿಗಳಿದೆ. ಹಲವಾರು ತಳಿಗಳಲ್ಲಿ ಈ ಉದಾಹರಣೆಗೆ ಅದು ಬಾದಾಮಿ ಇರಬಹುದು ಅಥವಾ ರಸ್ಪುರಿ ಇರಬಹುದು, ತೋತಾಪುರಿ ಇರಬಹುದು, ಮಲ್ಗೋವಾ ಇರಬಹುದು, ಬನೇಶಾನ್ ಇರಬಹುದು. ಸೊ ಈ ತರಹದ ತಳಿಗಳಲ್ಲಿ ಈ ತರಹದ ಆನ್ ಇಯರ್ ಆಫ್ ಇಯರ್ ಒಂದು ಪದ್ಧತಿಯನ್ನು ನಾವು ಕಾಣ್ತೀವಿ. ಇದಲ್ದಲೆ ಕೆಲವು ಸಂಕರಣ ತಳಿಗಳು ಸಹ ಹೊರಬಂದಿದೆ ಮಾವಿನಲ್ಲಿ. ಉದಾಹರಣೆಗೆ ಅದು ಮಲ್ಲಿಕಾ ಆಗಿರ್ಬೋದು, ಅಮ್ರಪಾಲಿ ಆಗಿರ್ಬೋದು, ರತ್ನ ಆಗಿರ್ಬೋದು, ನೆಲ್ಗೋವಾ, ನೆಲೇಶಾನ್ ಆಗಿರ್ಬೋದು. ಇಂತಹ ಹೈಬ್ರಿಡ್ಗಳನ್ನು ಸಹ ರೈತರು ಬೆಳೆಸೋದಕ್ಕೆ ಮುಂದೆ ಬರಬೇಕಾಗಿದೆ. ಈ ಅಂಶ ಅಲ್ದಲೆ ಮಾವಿನಲ್ಲಿ ಮತ್ತೊಂದು ಅಂಶ ನಾವು ಕಾಣ್ತೀವಿ, ಏನು ಅಂದರೆ ಮ್ಯಾಂಗೋ ಮಾಲ್ಫಾರ್ಮೇಷನ್ ಅಂತ ಹೇಳ್ತೀವಿ, ಅಥವಾ ಮಾವು ವಿರೂಪತನ ಅಂತ ಹೇಳ್ತೀವಿ. ಆ ಮಾವಿನ ವಿರೂಪತನ ಎರಡು ಮಾದರಿಯಲ್ಲಿ ಆಗುತ್ತೆ. ಒಂದು ಎಲೆ ವಿರೂಪತನ, ಮತ್ತೊಂದು ಹೂಗುಂಚಲಿನ ವಿರೂಪತನ. ಎಲೆ ವಿರೂಪತನ ಮಾವಿನಲ್ಲಿ ಕಂಡು ಬಂದಾಗ ಎಲೆಯ ಗಾತ್ರ ತುಂಬ ಚಿಕ್ಕದಾಗಿ ಎಲೆಗಳ ನಡುವಿನ ಅಂತರ ಕುಗ್ಗಿ ಎಲೆಗಳು ಕುಬ್ಜ ರೀತಿಯಲ್ಲಿ ಬೆಳೆದು ಕಾಣುತ್ತೆ. ಹೂವಿನ ಒಂದು ವಿರೂಪತನ ಸಹ ನಾವು ಕಾಣ್ತೀವಿ. ಹೂವಿನ ವಿರೂಪತನದಲ್ಲಿ ಮ್ಯಾಂಗೋ ಪ್ಯಾನಿಕಲ್ಸ್ ಅಥವಾ ಮ್ಯಾಂಗೋ ಹೂಗುಚ್ಚ ಕುಬ್ಜ ರೀತಿಯಲ್ಲಿ ಬೆಳೆದು ಕಾಲಿಫ್ಲವರ್ ಇದ್ದ ಹಾಗೆ ಪ್ರತಿಬಿಂಬಿಸುತ್ತೆ. ಸೊ ಈ ರೀತಿ ಕಾಲಿಫ್ಲವರ್ ರೀತಿ ಪ್ರತಿಬಿಂಬಿಸಿರುವಂತಹ ಮಾವಿನ ಹೂಗುಂಚದಲ್ಲಿ ಕೇವಲ ಗಂಡು ಹೂವಿನ ಪ್ರಮಾಣ ಜಾಸ್ತಿ ಇದ್ದು ದ್ವಿಲಿಂಗ ಹೂವಿನ ಪ್ರಮಾಣ ಬಹಳ ಕಮ್ಮಿ ಇದ್ದು ಇಂತಹ ಹೂಗೊಂಚಿಂದ ಹಣ್ಣಿನ ಒಂದು ಉತ್ಪಾದನೆ ಬಹಳ ಕಡಿಮೆ ಆಗುತ್ತೆ. ಇಂತಹ ಒಂದು ವಿರೂಪತನವನ್ನು ನಾವು ಕಾರಣ ವಿಶ್ಲೇಷಿಸಿದರೆ ಹಲವಾರು ಕಾರಣಗಳಿದೆ. ಉದಾಹರಣೆಗೆ ವಾತಾವರಣದ ವೈಪರ್ಯತನ, ಕ್ಲೈಮ್ಯಾಟಿಕ್ ಚೇಂಜಸ್ ಅಂತ ಹೇಳ್ತೀವಿ, ಅಥವಾ ಮಣ್ಣಿನಲ್ಲಿ ನೀರಿನ ಅಂಶ, ಮಣ್ಣಿನಲ್ಲಿ ಪೋಷಕಾಂಶ, ಶರೀರದಲ್ಲಿ ಇರ್ತಕ್ಕಂಥ ರಸಾಯನ ಕ್ರಿಯೆ, ಮಾವಿನ ಒಂದು ಗಿಡದ ಶರೀರದಲ್ಲಿ ಇರ್ತಕ್ಕಂಥ ಕಿಣ್ವಗಳು, ಇದರೆಲ್ಲದರ ಮೇಲೆ ಈ ಒಂದು ಪ್ರಕ್ರಿಯೆ ಅವಲಂಬಿತವಾಗಿದೆ. ಸೊ ಈ ರೀತಿಯಾದ ಒಂದು ವಿರೂಪತನ ಕಂಡು ಬಂದಾಗ, ಅಂತಹ ಹೂ ಗೊಂಚಲು ಅಥವಾ ಎಲೆಯ ವಿರೂಪತನ ಕಂಡು ಬಂದಾಗ ಅದನ್ನು ನಾವು ಚಾಟ್ನಿ ಮಾಡಿ ಕತ್ತರಿಸಿ ಆ ಜಾಗದಲ್ಲಿ ನಾವು ಬ್ಲೈಟಾಕ್ಸ್ 3 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ನಾವು

ತೊಗರಿ ಕೆಂಪು ತೊಗರಿ 4,786 7,512 ರೂಪಾಯಿಗಳು. ಬಿಳಿ ತೊಗರಿ 6,585 7,191 ರೂಪಾಯಿಗಳು 96 ರೂಪಾಯಿಗಳು. ಇನ್ನು ಲಿಂಗಸೂರು ಮಾರುಕಟ್ಟೆಯ ಪೇಟೆ ಧಾರಣೆ ತೊಗರಿ 6,850 7,100 ರೂಪಾಯಿಗಳು. ಸಿಂಧನೂರು ಮಾರುಕಟ್ಟೆಯ ಪೇಟೆ ಧಾರಣೆ ಒಣಮೆಣಸಿನಕಾಯಿ 4,500 23,000 ರೂಪಾಯಿಗಳು. ಭತ್ತ ಹಳೆ ಸೋನಮಸರಿ 2,450 2,720 ರೂಪಾಯಿಗಳು. ಇದಾಗಿತ್ತು ಇಂದಿನ ಪೇಟೆ ಧಾರಣೆ. ಚಿತ್ರನಟ ರಮೇಶ್ ಅರವಿಂದ್. ಹೆಣ್ಣು ಭ್ರೂಣಗಳ ಹತ್ಯೆಯಿಂದ ಸಮಾಜದಲ್ಲಿ ಅಪಾಯವನ್ನು ಉಂಟು ಮಾಡ್ತಾ ಇದ್ದೀವಿ. ಹೆಣ್ಣು ಗಂಡುಗಳ ಅನುಪಾತದಲ್ಲಿ ಹೆಣ್ಣುಗಳ ಸಂಖ್ಯೆ ಆತಂಕಕಾರಿಯಾಗಿ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಮುಖ್ಯವಾದ ಕಾರಣ ಹೆಣ್ಣು ಭ್ರೂಣ ಹತ್ಯೆ. ಹೆಣ್ಣು ಭ್ರೂಣ ಹತ್ಯೆ ನಿಲ್ಲಿಸಿ ಆರೋಗ್ಯಕರ ಸಮಾಜವನ್ನ ನಿರ್ಮಿಸಿ. ನೆನಪಿಡಿ, ಭ್ರೂಣ ಲಿಂಗ ಪತ್ತೆ ಮತ್ತು ಹತ್ಯೆ ಶಿಕ್ಷಾರ್ಹ ಅಪರಾಧ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಡಾಲ್ಮಿಯಾ ಸಿಮೆಂಟ್ ತಂದಿದೆ ಎವ್ರಿ ಹೋಮ್ ಹ್ಯಾಪಿ ಆಫರ್. ಡಾಲ್ಮಿಯಾ DSP ಸಿಮೆಂಟ್ ಖರೀದಿಸಿ ಮತ್ತು ಬಹಳಷ್ಟು ಗಿಫ್ಟ್ಸ್ ಗೆಲ್ಲಿರಿ, ಅಂದ್ರೆ ಮನೆ ತುಂಬಾ ಸಂತೋಷ. ಫಾರ್ ಮೋರ್ ಇನ್ಫೋ ಕಾಲ್ 1-800-2020. ಕೇಳಿದ್ರೆ ಈ ಕೇಳಿ ಕುಷ್ಟಗಿ ತಾಲೂಕಿನ ನೀಲಗಲ್ ಗ್ರಾಮದ ಹನುಮವ್ವ ಗೌಡರ್ ಮತ್ತು ಸಂಘಟನೆಯಿಂದ ಸಂಪ್ರದಾಯದ ಪದಗಳು. ಎಂತೆಂತ ಬಲಿಯಾದ ಜಗದ ಬಂದಿನಿ ತಾಯಿ, ಜಗದಲ್ಲಿ ಚಮರಂತ ರಾಮರಿಗೆ ಬಂಟ ನಾನೇ ಹನುಮಂತ. ಗೋವಿಂದ ಎನ್ನಬಹುದು, ಗೋವಿಂದ ಎನ್ನಬಹುದು, ಗೋವಿಂದ ಎನ್ನಬಹುದು. ಕಾಫಿ ಕಾಡಗ ಬಂದ ಬಲಿಯಾಗ ನಿಂತೆ ತೋಳೆ ಕಾಡಗ ಬಂದು ಹಿಂಬಾಲ ನಿಂತಾರ ಕೆರೆ ಕೆರೆ ಅನ್ನೋತ ಕೆರಗಣ್ಣ ಕುಷ್ಟಗಿ ತಾಲೂಕಿನ ನೀಲಗಲ್ ಗ್ರಾಮದ ಹನುಮವ್ವ ಗೌಡರ್ ಮತ್ತು ಸಂಘಟನೆಯಿಂದ ಸಂಪ್ರದಾಯದ ಪದಗಳನ್ನು ಕೇಳಿದಿರಿ. ಈಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಮತದಾನ ಜಂಕ್ಷನ್ ಭಾಗ 18, ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಆಕಾಶವಾಣಿ ಮತದಾತ ಜಂಕ್ಷನ್, ಮತದಾರರ ಜಾಗೃತಿ ಸರಣಿ. ಒಕ್ಕೂಡಲು ಜನ ಓಟಿನೊಂದಿಗೆ ಓಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಕೇಳಿ ಮತದಾತ ಜಂಕ್ಷನ್. ಮತದಾತ ಜಂಕ್ಷನ್ ಹ್ಯಾಶ್ಟ್ಯಾಗ್ ಮತದಾತ ಜಂಕ್ಷನ್. ಮತದಾತ ಜಂಕ್ಷನ್ ಹ್ಯಾಶ್ಟ್ಯಾಗ್ ಮತದಾತ ಜಂಕ್ಷನ್. ಭಾರತ ಚುನಾವಣಾ ಆಯೋಗದ ಸಾಪ್ತಾಹಿಕ ಕಾರ್ಯಕ್ರಮ ಮತದಾತ ಜಂಕ್ಷನ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಮ್ಮ ನಮಸ್ಕಾರವನ್ನ ನೀವೆಲ್ಲರೂ ಸ್ವೀಕರಿಸಿ. ಏನ್ ಭಾರತಿ, ಗೊತ್ತಾಯ್ತು ಬಿಡು, ಪ್ರಾರಂಭಿಸೋಣ. ನಗ್ತಾ ನಗ್ತಾ ನಮ್ಮ ಈ ಕಾರ್ಯಕ್ರಮನ ಹೇಗಿದೆ ನನ್ನ ಪದ ಜೋಡಣೆ? ವಾವ್ ಭಾರತಿ, ಎಷ್ಟು ಚೆನ್ನಾಗಿ ಹೇಳಿದೆ. ನಿನ್ನ ಆಶು ಕವಿತೆಗಳ ಬಗ್ಗೆ ನನಗಿನ್ನೂ ಚೆನ್ನಾಗಿ ನೆನಪಿದೆ. ನಿನ್ನ ಈ ಹವ್ಯಾಸ ಬಾಲ್ಯದಿಂದಲೇ ಎಲ್ಲರಿಂದ ಚಪ್ಪಾಳೆ ಗಿಟ್ಟಿಸ್ಕೊಂಡಿದೆ. ಅಲ್ಲ, ನಾನು ಇವಾಗ ಏನ್ ಹೇಳಿದೆ ಅಂತ ಇಷ್ಟೊಂದು ಹೊಗಳ್ತಾ ಇದೀಯಾ? ಬೆಲೆ ಕೊಡಬೇಕು ಅಲ್ವಾ ಸಮಯಕ್ಕೆ. ಬಾಬಾ ಈಗ ಕಾರ್ಯಕ್ರಮ ಶುರು ಮಾಡೋಣ. ಸರಿಯಾಗಿ ಹೇಳಿದೆ ಭಾರತಿ. ಕೇಳುಗುರು ಹಾಗೂ ದೇಶವಾಸಿಗಳು, ಇದೇ ಜನವರಿ 25ರಂದು ರಾಷ್ಟ್ರೀಯ ಮತದಾರರ ದಿವಸ ಹಾಗೂ ಜನವರಿ 26ರಂದು ಗಣರಾಜ್ಯೋತ್ಸವವನ್ನ ಉತ್ಸಾಹ ಮತ್ತು ಸಂಭ್ರಮದಿಂದ ಆಚರಿಸಿರಬಹುದು ಅಲ್ವಾ? ಹೌದೌದು, ಇದೇನು ಕೇಳೋದು, ನೆನಪಿಸಬೇಕಾದ ವಿಚಾರನಾ? ನೋಡು, ಇದರಿಂದನೇ ನನಗೆ ನೆನಪಾಗಿದ್ದು. ಏನು? ಇವತ್ತಿನವರೆಗೆ ಚಲಾಯಿಸಿದ ಎಲ್ಲ ಮತಗಳು ನನಗೆ ನೆನಪಾಗ್ತಾ ಇದೆ. ನಮ್ ತಾತ, ಅಪ್ಪ, ಅಮ್ಮ ನಮ್ಮನ್ನ ಜೊತೆ ಕರ್ಕೊಂಡು ಹೋದ ಪ್ರತಿ ಮತದಾನದ ಸಂದರ್ಭ ಕಣ್ ಮುಂದೆ ಬರ್ತಾ ಇದೆ ನನಗೆ. ಹೌದು ಭಾರತ್, ನಮ್ಮ ಬಾಲ್ಯದ ದಿನಗಳ ನೆನಪು ಇನ್ನೂ ಹಚ್ಚು ಹಸಿರಾಗಿದೆ. ಈ ಚುನಾವಣಾ ಪ್ರಕ್ರಿಯೆಗಳು ಕೂಡ ಮನಸ್ಸಿನಲ್ಲಿ ಹಾಗೆ ಉಳಿದುಕೊಂಡಿದೆ. ಹೇಗೆ ರಾಜಕೀಯ ಪಕ್ಷಗಳು ರ್ಯಾಲಿ ನಡೆಸ್ತಾ ಇದ್ವು ಗೊತ್ತಾ? ನಾನಂತೂ ಆ ಚಿಹ್ನೆಗಳ ಚಿಕ್ಕ ಚಿಕ್ಕ ಬಿಲ್ಲೆಗಳನ್ನ ಸಂಗ್ರಹಿಸ್ತಾ ಇದ್ದೆ. ನಮ್ಮ ಬಾಲ್ಯ ಅದ್ಭುತವಾಗಿತ್ತು. ಆಮೇಲೆ ನಮ್ಮ ಮನೆಯವರೆಲ್ಲರೂ ರೆಡಿಯಾಗಿ ಮತಗಟ್ಟೆಗೆ ಹೋಗೋದು, ಅಲ್ಲಿ ಇಂಕು ನಮ್ಮಂತ ಮಕ್ಕಳ ಬೆರಳಿಗೆ ಹಾಕೋಲ್ಲ ಅಂತ ಗೊತ್ತಾದ್ರೂ ಅಮ್ಮನ ಮುಂದೆ ಹಠ ಮಾಡ್ತಾ ಇದ್ವಿ. ಆಗ ಅಮ್ಮ ಮೆಲ್ಲಿಗೆ ನೇಲ್ ಪಾಲಿಶ್ ಇಂದ ಬೆರಳ ಮೇಲೆ ಗುರುತು ಮಾಡಿದಾಗ ಎಂಥ ಖುಷಿ ಸಿಗ್ತಾ ಇತ್ತು ಗೊತ್ತಾ? ಭಾರತಿ, ನೀನ್ ಹೇಳಿದ ಸರಿ ನೋಡು. ನಾನು ಕೂಡ ಅಪ್ಪನ ಹತ್ರ ಈ ಬಗ್ಗೆ ಹೇಳ್ತಾ ಇದ್ದೆ. ಆಗ ಅವ್ರು ಹೇಳ್ತಾ ಇದ್ರು, ಈ ಗುರುತು ಪ್ರತಿ ಮತದಾರನ ಬೆರಳಿಗೆ ಹಚ್ಚೋದು ಅದು ಅಳಿಸಲಾಗದ ಶಾಯಿ ಅನ್ನೋ ಕಾರಣಕ್ಕೆ. ಅಂದ್ರೆ ಮತದಾನದ ನಂತರ ಬೇಗನೆ ಕೆರೆದು ಅಥವಾ ಉಜ್ಜಿ ಅದನ್ನ ಅಳಿಸ್ಬಿಡಬಾರದು ಅಂತ, ಅದು ಅಳಿಸಲಾಗದ ಶಾಯಿ ಅಂತ ಹೇಳಿದ್ರು. ಇದರಿಂದ ಯಾವ ಮತದಾರನು ಎರಡನೇ ಬಾರಿಗೆ ಮತ ಚಲಾಯಿಸಲು ಆಗಬಾರದು ಅಂತ ಈ ರೀತಿ ಮಾಡ್ತಾ ಇದ್ರು ಅಂತ ಅವರು ನಮ್ಗವಾಗ ತಿಳಿಸ್ಕೊಟ್ಟಿದ್ರು. ಬಹಳ ದಿನಗಳವರೆಗೆ ನಮ್ ಮನೇಲಿರೋ ಹಿರಿಯರ ಬೆರಳಿನ ಶಾಯಿ ಗುರುತನ್ನ ನೋಡ್ತಾ ಇರ್ತಿದ್ವಿ. ಅರೆ ಭಾರತ್, ಒಂದ್ ನಿಮಿಷ, ಅಲ್ಲೇನ್ ನಡೀತಾ ಇದೆ? ಏನದು? ಚುನಾವಣಾ ರ್ಯಾಲಿನ ಬಾಬಾ ಕೇಳೋಣ. ಹಳ್ಳಿಯ ಎಲ್ಲ ವಾಸಿಗಳನ್ನ ನಾಳೆ ಸಂಜೆ 4 ಗಂಟೆಗೆ ಪಂಚಾಯಿತಿ ಕಟ್ಟಿಗೆ ಬರ್ಲಿಕ್ಕೆ ಚುನಾವಣಾ ಚಾಚಾ ಹೇಳಿದ್ದಾರೆ. ಎಲ್ರು ಸರಿಯಾದ ಸಮಯಕ್ಕೆ ಬಂದ್ಬಿಡ್ರಪ್ಪು. ಕೇಳ್ರಪ್ಪು ಕೇಳಿ, ಕೇಳ್ರಪ್ಪು ಕೇಳಿ. ಅಣ್ಣ ತಮ್ಮಂದ್ರೆ ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಅಂಕಲ್. ನೋಡಿಯಪ್ಪ, ನಾವೀಗ ಇಲ್ಲಿ ಸೇರಿರೋದು ಯಾಕೆ ಅಂತಂದ್ರೆ, ನಿಮ್ಗೆಲ್ಲ ಗೊತ್ತೇ ಇದೆ ಚುನಾವಣೆ ಹತ್ರ ಬರ್ತಾ ಇದೆ. ಆದ್ರೆ ಈ ನಮ್ಮ ಹಳ್ಳಿನಲ್ಲಿ ಎಷ್ಟೋ ಜನ ಚುನಾವಣೆ ಗುರುತಿನ ಚೀಟಿನೇ ಮಾಡಿಸ್ಕೊಂಡಿಲ್ಲ, ಇನ್ ಕೆಲವರ ಹೆಸರು ಮತದಾರರ ಪಟ್ಟಿನಲ್ಲೇ ಇಲ್ಲ. ಹೀಗಾಗಿ ಸಮಯ ಇರೋವಾಗ್ಲೇನೆ ನಾವು ಮತದಾರರ ಗುರುತಿನ ಚೀಟಿನ ಸರಿ ಮಾಡಿಸ್ಕೋಬೇಕು, ಜೊತೆಗೆ ಅದನ್ನ ಆಧಾರ್ ಕಾರ್ಡ್ ಜೊತೆಗೆ ಲಿಂಕ್ ಮಾಡಬೇಕು. ತಿಳೀತಾ? ಜೊತೆಗೆ ಯಾರ ಹತ್ರ ಗುರುತಿನ ಚೀಟಿ ಇಲ್ವೋ ಅವರು ಅದಕ್ಕೆ ಬೇಕಾದ ಎಲ್ಲ ದಾಖಲೆಗಳನ್ನ ಬೇಗನೆ ಕೊಟ್ಟು ಅರ್ಜಿ ಸಲ್ಲಿಸಿ. ಆಮೇಲೆ ಇಂತಹ ಹಲವು ಮುಖ್ಯ ವಿಚಾರಗಳನ್ನ ನಾನು ಇವತ್ತು ನಿಮಗೆ ತಿಳಿಸಬೇಕಾಗಿದೆ. ನನ್ನ ಜೊತೆನಲ್ಲಿ ಇವತ್ತು ಕಲ್ಪನಾನೂ ಇದ್ದಾರೆ, ಅವರು ನಿಮಗೆ ಇನ್ನೊಂದಷ್ಟು ಮಾಹಿತಿಯನ್ನ ಕೊಡ್ತಾರೆ. ಏನಮ್ಮ ಕಲ್ಪನಾ? ಎಲ್ರಿಗೂ ನಮಸ್ಕಾರ. ನಮ್ ಎಲೆಕ್ಷನ್ ಅಂಕಲ್ ಹೇಳಿರೋ ರೀತಿನೇ ಚುನಾವಣೆ ಹತ್ರ ಬರ್ತಾ ಇದೆ. ನಮ್ ಆಸೆ ಏನ್ ಗೊತ್ತಾ, ಈ ಬಾರಿ ನಮ್ ಹಳ್ಳಿಯಿಂದ 100% ಮತದಾನ ಆಗ್ಬೇಕು. ನೀವೆಲ್ಲ ಹೋಗಿ ಮತ ಚಲಾಯಿಸಿದ್ರೆ ನಿಮ್ಮ ನಾಯಕನನ್ನು ಆಯ್ಕೆ ಮಾಡಬಹುದು. ನಿಜ ಕಲ್ಪನಾ. ನೋಡಿಯಪ್ಪ, ನೀವು ಚುನಾವಣೆಯಲ್ಲಿ ಮತ ಹಾಕಕ್ ಹೋಗೋದು ಕಷ್ಟ ಅಂತ ತಿಳ್ಕೊಳ್ಳೇಬಾರದು. ಜನ ಹೆಚ್ಚಾಗಿದ್ರೆ ಏನ್ ವ್ಯವಸ್ಥೆ ಇರತ್ತೋ ಇಲ್ವೋ ಅಂತಾನು ಅನ್ಕೊಳ್ಬಾರ್ದು. ಇನ್ ಕೆಲವರು ತುಂಬಾ ಹೊತ್ತು ಕಾಯ್ಬೇಕಾಗತ್ತೆ ಅಂತ ತಿಳ್ಕೊಂಡು ಚುನಾವಣಾ ಬೂತ್ಗೆ ಹೋಗೋದಿಲ್ಲ. ಅರೇ ಏನಪ್ಪ ರಾಮಣ್ಣ, ಏನು ಕೈ ಎತ್ತಾ ಇದೆಯಲ್ಲ, ಏನಾದ್ರೂ ಕೇಳ್ಬೇಕಿತ್ತೇನು? ಸಾರ್, ನಮ್ ತಂದೆಗೆ 80 ವರ್ಷ, ಬಾಳ ಹೊತ್ತು ನಿಲ್ಲೋಕೆ ಕಷ್ಟ ಅವ್ರಿಗೆ. ರಾಮಣ್ಣ, ನಿನ್ ಮಾತ್ ನನಗೆ ಅರ್ಥ ಆಯ್ತು. ನೋಡಿ, ಸಭೆಯಲ್ಲಿರೋ ನೀವೆಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿಯಪ್ಪ. ಚುನಾವಣಾ ಆಯೋಗ ಎಲ್ಲಾ ಮತಗಟ್ಟೆಗಳಲ್ಲಿ ಕೆಲವು ಮೂಲಭೂತ ಸೌಕರ್ಯಗಳನ್ನ ಒದಗಿಸಿರುತ್ತೆ, ಹೀಗಾಗಿ ಯಾವುದೇ ಮತದಾರನಿಗೆ ಯಾವುದೇ ರೀತಿಯ ತೊಂದರೆಗಳು ಆಗೋದಿಲ್ಲ. ಈಗ ಅದು ಹಿರಿಯ ನಾಗರಿಕರೇ ಇರಬಹುದು ಅಥವಾ ಸಾಮಾನ್ಯ ಮತದಾರರೇ ಇರಬಹುದು. ಇಲ್ಲಿ ನಾವು ಗಮನಿಸಬೇಕಾದ ಅತಿ ಮುಖ್ಯವಾದ ಅಂಶ ಏನಪ್ಪ ಅಂತಂದ್ರೆ, ಪ್ರತಿ ಕೇಂದ್ರಗಳಲ್ಲಿ ಮತಗಟ್ಟೆ ಗ್ರೌಂಡ್ ಫ್ಲೋರ್ನಲ್ಲೇ ಇರುತ್ತೆ. ಗಮನಿಸಿ, ಗ್ರೌಂಡ್ ಫ್ಲೋರ್ನಲ್ಲೇ ಇರುತ್ತೆ. ಹಾಗಾಗಿ ಅಲ್ಲಿಗೆ ಹೋಗೋದು ಯಾರಿಗೂ ಕಷ್ಟ ಆಗೋದಿಲ್ಲ. ಬದಲು ಏ ಬದಲು ನೋಡಪ್ಪ, ಇಲ್ಲಿ ನಿನಗೇನಾದರೂ ಕಳೆದ ಸರ್ತಿ ತೊಂದರೆ ಆಗಿತ್ತೇನು? ಇಲ್ಲ ಅಂಕಲ್, ನಮ್ಮ ತಾಯಿಗಂತೂ ನಡೆಯೋದಕ್ಕೆ ಆಗೋದಿಲ್ಲ. ಈ ಮತದಾನದ ಬೂತ್ ಇದೆಯಲ್ಲ, ಅದು ನೆಲಮಹಡಿಯಲ್ಲಿ ಇಲ್ಲ ಅಂದ್ರೆ ಹೇಗೆ ಮತ ಹಾಕೋದಕ್ಕೆ ಆಗ್ತಾ ಇತ್ತು ಅವ್ರಿಗೆ? ಅಲ್ವಾ ರಾಮಣ್ಣ? ಹೌದೌದು, ನಮ್ ತಂದೆನೂ ಸಹ ಬಹಳ ಸಂತೋಷ ಪಟ್ರು. ಯಾಕ್ ಗೊತ್ತಾ, ಅವ್ರಿಗೆ ತಕ್ಷಣ ಗಾಲಿ ಕುರ್ಚಿ ವ್ಯವಸ್ಥೆನೂ ಮಾಡಿದ್ರು. ಅವರನ್ನ ಒಬ್ಬ ಸ್ವಯಂ ಸೇವಕ ರ್ಯಾಂಪ್ ಮೇಲಿಂದ ಕರ್ಕೊಂಡು ಹೋಗಿ ಮತ ಹಾಕ್ಸಿ ಕರ್ಕೊಂಡು ಬಂದ್ರು. ಆತನಿಗಂತೂ ನಮ್ಮಪ್ಪ ಮನಸಾರೆ ಆಶೀರ್ವಾದ ಮಾಡಿದ್ರು. ರಾಮಣ್ಣ ಅವರೇ, ಮತಗಟ್ಟೆಗಳಲ್ಲಿ ಜನಸಂದಣಿ ಹೆಚ್ಚಾಗಬಾರ್ದು ಅಂತ ಒಳಗಡೆ ಹೋಗೋದಿಕ್ಕೆ ಹೊರಗಡೆ ಬರೋದಿಕ್ಕೆ ಬೇರೆ ಬೇರೆ ದಾರಿ ಕೂಡ ಇರುತ್ತೆ. ಹಾಗೇನೆ ಪ್ರತಿ ಮತಗಟ್ಟೆಯಲ್ಲಿ ಮತದಾರರ ಸಹಾಯಕ್ಕಾಗಿ ಹೆಲ್ಪ್ ಡೆಸ್ಕ್ ಕೂಡ ಇರುತ್ತೆ. ಇಲ್ಲಿ ಮತದಾರರ ಸಮಸ್ಯೆಗಳಿಗೆ ತಕ್ಷಣವೇ ಪರಿಹಾರ ನೀಡೋ ಪ್ರಯತ್ನ ಮಾಡ್ತಾರೆ. ಹೌದು ಮೇಡಮ್, ನಾವು ಇದನ್ನೆಲ್ಲ ನೋಡೇವಿ. ಹಿಂದಿನ ಬಾರಿ ಮತದಾರರ ಪಟ್ಟಿಯಲ್ಲಿ ಹೆಸರು ಸಿಕ್ಕಿರ್ಲಿಲ್ಲ, ಹೆಲ್ಪ್ ಡೆಸ್ಕ್ ನಿಂದ ಬಹಳ ಸಹಾಯ ಆಯ್ತು. ನಿಮ್ಮ ಮೊಬೈಲ್ನಲ್ಲಿ ವೋಟರ್ ಹೆಲ್ಪ್ ಲೈನ್ ಆಪ್ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಗೆ ತುಂಬಾ ಉಪಯೋಗ ಆಗತ್ತೆ. ನೀವೆಲ್ಲರೂ ಮತದಾನ ಮಾಡ್ತೀವಿ ಅನ್ನೋ ಸಂಕಲ್ಪ ಮಾಡಬೇಕು. ನಿಮ್ಗೆ ಬೇಕಾದ ಎಲ್ಲ ವ್ಯವಸ್ಥೆಗಳ ಬಗ್ಗೆ ನಮ್ಮ ಚುನಾವಣಾ ಆಯೋಗ ಗಮನ ನೀಡುತ್ತೆ. ಏನ್ರಪ್ಪ ಕಲ್ಪನಾ ಹೇಳಿದ್ ಗೊತ್ತಾಯ್ತಾ? ನೀವೆಲ್ಲಾನು ಮತದಾನ ಮಾಡ್ತೀನಿ ಅನ್ನೋ ಸಂಕಲ್ಪ ಮಾಡ್ತೀರಾ ತಾನೆ? ಭೇಷ್ ಕಲ್ ನೋಡಿ, ಈಗ ಕುಡಿಯೋ ನೀರಿನಿಂದ ಹಿಡಿದು ಶುಭ್ರವಾದ ಶೌಚಾಲಯದವರೆಗೆ, ರ್ಯಾಂಪ್ ನಿಂದ ಹಿಡಿದು ಸ್ವಯಂ ಸೇವಕರವರೆಗೆ ಎಲ್ಲ ದಿವ್ಯಾಂಗರು ಕೂಡ ಮತದಾನ ಮಾಡೋದಕ್ಕೆ ತೊಂದರೆ ಆಗೋದಿಲ್ಲ. ಕಣ್ಣಿಲ್ದೆ ಇರೋರ್ಗಂತೂ ಇವಿಎಂ ಮೇಲೆ ಬ್ರೈಲ್ ಲಿಪಿಯ ಗುರುತು ಸಹ ಇರುತ್ತೆ, ಯಾವ ತೊಂದರೆನೂ ಆಗಲ್ಲ. ಜೊತೆಗೆ ಮಾತಾಡಕ್ ಆಗದೆ ಇರೋರ್ಗೆ, ಕಿವುಡರಿಗೆ ಮತಕೇಂದ್ರಗಳಲ್ಲಿ ತರಬೇತಿ ಪಡೆದ ಅಧಿಕಾರಿಗಳ ನಿಯೋಜನೆ ಇರುತ್ತೆ. ಇದಲ್ಲದೆ ಮತದಾನ ಕೇಂದ್ರದಲ್ಲಿ ದಿವ್ಯಾಂಗರಿಗೆ ಮತ್ತೆ ವಯೋವೃದ್ಧ ಮತದಾರರಿಗೆ ಪ್ರತ್ಯೇಕ ಸರತಿ ಸಾಲಿರುತ್ತೆ. ಯಾರು ಕಷ್ಟಪಟ್ಟು ಕ್ಯೂನಲ್ಲಿ ನಿಲ್ಲೋ ಅವಶ್ಯಕತೆನೆ ಇರೋದಿಲ್ಲ. ನೀವು ಮತ ಚಲಾಯಿಸೋ ಮನಸ್ಸು ಮಾಡಬೇಕು ಅಷ್ಟೆ. ಮತದಾನ ಒಂದು ಮಹತ್ವದ ಉತ್ಸವ, ಇದನ್ನೊಂದು ಕೆಲಸ ಅಂತ ತಿಳ್ಕೊಳ್ಳದೆ ಅದೊಂದು ಹಬ್ಬ ಅನ್ನೋ ರೀತಿ ನಾವು ಒಟ್ಟಾಗಿ ಕೆಲಸ ಮಾಡಬೇಕು. ಚೆನ್ನಾಗಿ ಹೇಳಿದ್ರಿ ನೀವು. ಹನಿ ಹನಿ ನೀರು ಹೇಗೆ ಬಿಂದಿಗೆನ ತುಂಬಿಸುತ್ತೋ ಹಾಗೆಯೇ ಒಂದೊಂದು ಮತಾನು ಅಭ್ಯರ್ಥಿಗಳ ಸೋಲು ಗೆಲುವುಗಳ ನಿರ್ಧಾರ ಮಾಡುತ್ತೆ. ಕೆಲವು ಬಾರಿ ಅಭ್ಯರ್ಥಿಗಳು ಕೇವಲ ಒಂದೇ ಒಂದು ಮತದ ಅಂತರದಿಂದ ವಿಜಯ ಗಳಿಸಿದ್ದು ಕೂಡ ಇದೆ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿನೂ ಮತ ಚಲಾಯಿಸಬೇಕು. ಇದು ಅವರ ಹಕ್ಕು, ಹಾಗೆ ಕರ್ತವ್ಯ ಕೂಡ. ಮತದಾನ ಮಾಡಿ ಎಲ್ಲರೂ ನಿಮ್ಮ ನಿಮ್ಮ ಕರ್ತವ್ಯ ಪಾಲನೆ ಮಾಡಬೇಕು. ಬದ್ಲು ಅರ್ಥ ಆಯ್ತಾ? ಸರಿಯಾಗಿ ಹೇಳಿದ್ರಿ ಅಕ್ಕ. ಈ ಸರಿ ಅಂತೂ ನಮ್ಮ ಹಳ್ಳಿಯವರು ಎಲ್ಲರೂ ಮತ ಹಾಕಿ ಹಾಕ್ತೀವಿ. ಮತ್ತೆ ನೆನ್ಪಿರ್ಲಿ, ನಮ್ಮ ಹಳ್ಳಿಯನ್ನ ನಂಬರ್ ಒನ್ ಮಾಡ್ಬೇಕು. ಕಲ್ಪನಾ ಅಕ್ಕ, ಎಲೆಕ್ಷನ್ ಅಂಕಲ್, ನೀವು ಇಂದು ನಮ್ಮೆಲ್ರಿಗೂ ಬಹು ಮುಖ್ಯವಾದ ಮಾಹಿತಿನ ನೀಡಿದ್ರಿ, ಅದಕ್ಕೆ ನಿಮಗೆ ಬಹಳ ಧನ್ಯವಾದ. ಹಾಗೆ ನಮ್ಮ ಹಳ್ಳಿಯ ಪ್ರತಿಯೊಬ್ಬರು ಮತ ಹಾಕ್ಲಿಕ್ಕೆ ಹೋಗೇ ಹೋಗ್ತೀವಿ ಅನ್ನೋ ಭರವಸೆ ನಾನು ನೀಡ್ತೀನಿ ಇವತ್ತು. ಭೇಷ್ ರಮಣ. ರಮಣ, ಈ ಸರಿ ಎಲ್ಲರೂ ಓಟು ಹಾಕೇ ಹಾಕ್ಬೇಕು, ಆ ರೀತಿ ನೋಡ್ಕೊಳ್ಳೋಣ. ಭೇಷ್ ರಮಣ, ಬದ್ಲು ನಿಮ್ಮಿಬ್ಬರದು ಮಾತು ಅಂದ್ರೆ ಇದು ನೋಡಿ. ಭೇಷ್ ನೋಡಿ, ಮತದಾನ ನಮ್ಮೆಲ್ಲರ ಮುಖ್ಯವಾದ ಕರ್ತವ್ಯ. ಚುನಾವಣಾ ಆಯೋಗ ಮತದಾರರಿಗೆ ಬೇಕಾದ ಎಲ್ಲ ಸೌಕರ್ಯನ ಒದಗಿಸ್ತಾನೇ ಇರುತ್ತೆ, ಅದಕ್ಕೋಸ್ಕರ ನಿರಂತರವಾಗಿ ಪ್ರಯತ್ನ ಮಾಡ್ತಾನೇ ಇರುತ್ತೆ. ಈಗ ಒಟ್ಟಾರೆ ಹೇಳೋದಾದ್ರೆ, ಪ್ರತಿಯೊಬ್ಬ ಮತದಾರನ ಅವಶ್ಯಕತೆಯನ್ನ ಮನಸ್ಸಿನಲ್ಲಿ ಇಟ್ಕೊಂಡೇನೆ ಚುನಾವಣಾ ಆಯೋಗ ಸಾಕಷ್ಟು ತಯಾರಿಯನ್ನ ಮಾಡಿರುತ್ತೆ. ಹೀಗಿರುವಾಗ ನಾವು ಈ ಪ್ರಯತ್ನನ ಗೌರವಿಸೋದು ನಮ್ಮೆಲ್ಲರ ಕರ್ತವ್ಯ ಅಲ್ವಾ? ಹೇಳಿ ಬನ್ನಿ, ನಾವೆಲ್ಲರೂ ಮುಂದೆ ನಿಂತು ಈ ಚುನಾವಣಾ ಉತ್ಸವವನ್ನು ಆಚರಿಸೋಣ. ಅಂಕಲ್, ಇನ್ನೊಂದು ವಿಚಾರ ಹೇಳೋದಿದೆ. ಓ ಹೌದಾ, ಏನಮ್ಮ ಅದು ಕಲ್ಪನಾ? ಮುಂದಿನ ಚುನಾವಣೆಯಲ್ಲಿ ಆದರ್ಶ ಮತದಾನ ಕೇಂದ್ರದ ಆಯ್ಕೆ ಸ್ಪರ್ಧೆನೂ ನಡೀತಾ ಇದೆ. ಇದಕ್ಕೆ ನಮ್ಮ ಹಳ್ಳಿಯ ಯುವಕರ ತಂಡ ತಯಾರಾಗ್ತಾ ಇದೆ. ಎಲ್ಲರೂ ತುಂಬಾ ಎಕ್ಸೈಟ್ ಆಗಿದ್ದಾರೆ ಗೊತ್ತಾ ಅಂಕಲ್? ಭೇಷ್, ಇದು ಒಳ್ಳೆ ಸುದ್ದಿ. ಭಾರತ ಚುನಾವಣಾ ಆಯೋಗದ ಮತದಾತ ಜಂಕ್ಷನ್ ಕಾರ್ಯಕ್ರಮ ನಿಮ್ಗೆ ಹೇಗನ್ನಿಸ್ತು? ನಿಮ್ಮ ಅಭಿಪ್ರಾಯ ಸಲಹೆಗಳಿಗೆ ಸ್ವಾಗತ. ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನೀವು ಚುನಾವಣೆಗೆ ಸಂಬಂಧಿಸಿದ ಯಾವುದೇ ವಿಷಯದ ಸಂಕ್ಷಿಪ್ತ ಪರಿಚಯ, ಆಮೇಲೆ ನಂತರ ನಿಮ್ಮ ಧ್ವನಿಯಲ್ಲಿ ನಿಮ್ಮ ಸ್ವರಚಿತ ಯಾವುದೇ ಗೀತೆ ಅಥವಾ ಕವಿತೆಯ 1 ನಿಮಿಷದ ರೆಕಾರ್ಡಿಂಗ್ ಅನ್ನ ನಮಗೆ ಕಳಿಸಿ. ನಮ್ಮ ನಿರ್ಣಾಯಕ ಮಂಡಳಿ ಮೂಲಕ ಆಯ್ಕೆಯಾದರೆ ಅದನ್ನ ನಮ್ಮ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀವಿ. ಭಾರತ್, ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ 7 ಮತ್ತು 9ನೇ ತರಗತಿಯ ವಿದ್ಯಾರ್ಥಿಗಳಾದ ಶೌರ್ಯ ಮತ್ತು ವಂಶಿಕ ಒಂದು ಸ್ಲೋಗನ್ ಅನ್ನ ರೆಕಾರ್ಡ್ ಮಾಡಿ ಕಳಿಸಿದ್ದಾರೆ. ಓಹೋ, ನಾವು ನಮ್ಮ ಬಾಲ್ಯವನ್ನ ನೆನಪಿಸ್ಕೊಳ್ತಾ ಇದ್ವಲ್ಲ, ನೋಡು ನಮ್ಮ ಕಾರ್ಯಕ್ರಮನ ಸ್ಫೂರ್ತಿಯಿಂದ ಮಕ್ಕಳು ಸಹ ಕೇಳಿ ಎಂಟ್ರಿ ಕಳಿಸಿದ್ದಾರೆ. ಇಟ್ಸ್ ಸೋ ವೆರಿ ನಾಸ್ಟಾಲ್ಜಿಕ್, ಗೊತ್ತಾ? ಬಾ ಕೇಳೋಣ. मेरा नाम शौर्य है, मैं कक्षा 7वीं का छात्र हूँ. मेरा नाम वंशिका है, मैं कक्षा 9वीं की छात्रा हूँ. हम आप सभी से अपील करते हैं कि कृपया आप सभी वोट डालने जाए. वोट डालने जाओ सभी, अच्छा उम्मीदवार पाओ तभी. ना जाओगे तो ना पाओगे विकास सही. ये आपका हक है, कर्तव्य है, निभाओ सभी. धन्यवाद. भेश, ವಂಶಿಕಾ ಹಾಗೂ ಶೌರ್ಯ, ಎಷ್ಟು ಒಳ್ಳೆ ಸ್ಲೋಗನ್ ನಮಗೆಲ್ಲ ಕಳಿಸಿದೀರಾ. ಹೌದು ಹೌದು, ಇಂದಿನ ಕಾರ್ಯಕ್ರಮ ಮುಗಿಸೋ ಮೊದಲು ಕಳೆದ ಸಂಚಿಕೆಯ ವಿಜೇತರ ಬಗ್ಗೆ ತಿಳಿಸ್ಬಿಡೋಣ ಅಲ್ವಾ? ಹೌದು, ಇದು ನಮ್ಮ ಕಾರ್ಯಕ್ರಮದ ಮುಖ್ಯವಾದ ಭಾಗ. ನಮ್ಮ ಹಿಂದಿನ ಸಂಚಿಕೆಯಲ್ಲಿ ಕೇಳಲಾದ ಪ್ರಶ್ನೆ ಅಂತಂದ್ರೆ, ನ್ಯಾಷನಲ್ ವೋಟರ್ಸ್ ಡೇ ಅಂದ್ರೆ ರಾಷ್ಟ್ರೀಯ ಮತದಾರ ದಿವಸ ಪ್ರಾರಂಭವಾದ ವರ್ಷ ಯಾವುದು ಅಂತ ಕೇಳಿದ್ವಿ. ಉತ್ತರ 2011.